ಪ್ರದೇಶದಲ್ಲಿ ಮೂಲಸೌಲಭ್ಯ ಒದಗಿಸಲು ಕ್ರಮ ವಿ ಸೋಮಣ್ಣ ಮತ್ತು ರಾಜ್ಯಕ್ಕೆ ನಾಳೆ ಪ್ರಧಾನಿ ಭೇಟಿ ವಿವಿಧ ಅಭಿವೃದ್ದಿ ಕಾರ್ಯಕ್ರಮಗಳಲ್ಲಿ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು. ಇದು ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾ ಹರ್ಟ್ಸ್ಗಳು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿ ರಂಗ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಸಿರಿಧಾನ್ಯ ಧಾರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ ಹಾಗೂ ಮೌಲ್ಯವರ್ಧನೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಿರಿಧಾನ್ಯ ಧಾರೆ. ಪ್ರಾಯೋಜಕರು ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿರಿಧಾನ್ಯ ಧಾರೆ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಪ್ರಾಯೋಜಿತ ಕಾರ್ಯಕ್ರಮ ಸಿರಿಧಾನ್ಯ ಧಾರೆ ಸರಣಿಗೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಪರಿಚಯ ಹಾಗೂ ಉಪಯೋಗ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯ ವಿಜ್ಞಾನಿಗಳಾದ ಡಾ ರಾಜೇಗೌಡ ಅವರೊಂದಿಗಿನ ಸಂದರ್ಶನವನ್ನ ಆಲಿಸೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಿರಿಧಾನ್ಯ ಧಾರೆ ಸರಣಿಯಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂತಹ ವಿಷಯ ಸಿರಿಧಾನ್ಯಗಳ ಪರಿಚಯ ಹಾಗೂ ಅವುಗಳಲ್ಲಿರುವ ಪೋಷಕಾಂಶಗಳು. ಸಾಮಾನ್ಯವಾಗಿ ನಾವು ಇತ್ತೀಚೆಗೆ ಕೇಳ್ತಾ ಇರ್ತೇವೆ, ಸಿರಿಧಾನ್ಯಗಳು ಅಂತ ಹೇಳಿ ಪತ್ರಿಕೆಗಳಲ್ಲಿ ಕೇಳ್ತೇವೆ. ಸಾಮಾನ್ಯವಾಗಿ ವೈದ್ಯರು ಹೇಳ್ತಾರೆ, ಅನೇಕ ಜನರು ಕೂಡ ಸಿರಿಧಾನ್ಯಗಳ ಬಗ್ಗೆ ಆಗಾಗ್ಗೆ ಹೆಚ್ಚೆಚ್ಚು ಒಂದು ಪ್ರಸ್ತಾಪವನ್ನು ಮಾಡುವಂಥದ್ದನ್ನ ನಾವು ಗಮನಿಸ್ತೇವೆ. ಈ ನಿಟ್ಟಿನಲ್ಲಿ ಈ ಸಿರಿಧಾನ್ಯಗಳು ಅಂತ ಅಂದರೆ ಯಾವ್ಯಾವುದು ಅನ್ನುವಂತಹ ಒಂದು ಚೌಕಟ್ಟು ನಮಗೆ ಅಗತ್ಯ ಇದೆ. ಯಾಕೆಂತ ಅಂದರೆ ಒಂದೋ ಎರಡೋ ನಮಗೆ ಪರಿಚಯ ಇರುತ್ತೆ, ಆದರೆ ಸಮಗ್ರ ಸಿರಿಧಾನ್ಯಗಳ ಪರಿಚಯ ಎಲ್ರಿಗೂ ಕೂಡ ಇರೋದಿಲ್ಲ. ಎಲ್ಲ ಸಿರಿಧಾನ್ಯಗಳು ಕೂಡ ತನ್ನ ಪೋಷಕಾಂಶಗಳಿಂದಾಗಿ ಒಂದು ಮಹತ್ವವನ್ನು ಪಡೆದುಕೊಂಡಿದ್ದಾವೆ, ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಒಳ್ಳೆಯ ಪರಿಣಾಮಗಳನ್ನು ಬೀರುತ್ತೆ ಅನ್ನುವಂಥದ್ದು ಕೂಡ ಇವತ್ತು ಅನೇಕ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಈ ನಿಟ್ಟಿನಲ್ಲಿ ಈ ಸಿರಿಧಾನ್ಯಗಳ ಪರಿಚಯವನ್ನು ನಾವು ಇವತ್ತು ಮಾಡಿಕೊಳ್ಳೋಣ. ಸುಮಾರು 9 ತರಹದ ಸಿರಿಧಾನ್ಯಗಳು ಇದ್ದಾವೆ. ಯಾವೆಲ್ಲ ಸಿರಿಧಾನ್ಯಗಳು ಇದ್ದಾವೆ, ಅವುಗಳ ಮಹತ್ವ ಏನು, ಅವುಗಳಲ್ಲಿರ್ತಕ್ಕಂತಹ ಪೋಷಕಾಂಶಗಳು ಯಾವ್ಯಾವು ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ವಿಜ್ಞಾನ ಕೇಂದ್ರ ಕಂದಲಿ, ಇಲ್ಲಿ ಮುಖ್ಯ ವಿಜ್ಞಾನಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ರಾಜೇಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ರಾಜೇಗೌಡರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸಿರಿಧಾನ್ಯಗಳ ಬಗ್ಗೆ ನಾವು ಇವತ್ತು ಹೆಚ್ಚೆಚ್ಚು ಕೇಳ್ತಾ ಇದ್ದೇವೆ ಸರ್, ಸಿರಿಧಾನ್ಯ ಅಂತ ಅಂದ್ರೆ ಏನು ಅನ್ನುವಂಥದ್ದನ್ನ ಹೇಳುವ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋಣ. ಇಲ್ಲಿ ಸಿರಿಧಾನ್ಯಗಳು ಅಂತಂದ್ರೆ ಮೊದಲು ಇದನ್ನ ಕಿರುಧಾನ್ಯಗಳು ಅಂತ ಹೇಳ್ತಿದ್ರು, ಈಗ ಎರಡು ಬಗೆಯ ಧಾನ್ಯಗಳನ್ನ ನಾವು ನೋಡ್ತೀವಿ, ಒಂದು ಪ್ರಮುಖ ಧಾನ್ಯಗಳು ಮತ್ತೆ ಕಿರುಧಾನ್ಯಗಳು ಅಂತೇಳಿ. ಈಗ ಪ್ರಮುಖ ಧಾನ್ಯಗಳು ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವಂಥದ್ದು ನಮ್ದು ಗೋಧಿ ಆಗ್ಲಿ, ಭತ್ತ ಆಗ್ಲಿ, ಜೋಳ ಇಂಥವೆಲ್ಲ ಪ್ರಮುಖ ಧಾನ್ಯಗಳು. ಇದನ್ನ ಇನ್ನುಳ ಸಣ್ಣ ಪ್ರಮಾಣದಲ್ಲಿ ಏನ್ ಬೆಳೀತಾ ಇದೀವಿ ಮೊದಲು ಅವೆಲ್ಲನ ಕಿರುಧಾನ್ಯಗಳು ಅಂತ ಹೇಳ್ತಾ ಇದ್ವಿ. ಈ ಕಿರುಧಾನ್ಯಗಳು ಅಂತಂದ್ರೆ ಈಗ 9 ಅದನ್ನ ನಾನು ಮುಂದೆ ಹೇಳ್ತೀನಿ. ಕಿರುಧಾನ್ಯಗಳನ್ನ ಅಲ್ಲಿರ್ತಕ್ಕಂತ ಪೋಷಕಾಂಶಗಳು ತುಂಬಾ ಅದ್ಭುತವಾಗಿರೋದ್ರಿಂದ ಮತ್ತೆ ಮನುಷ್ಯರ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾದ್ರಿಂದ ಅವನ್ನ ಈಗ ಸಿರಿಧಾನ್ಯಗಳು ಅಂತ ಈಗ ಕರಿತಾ ಇದೀವಿ ಸರ್. ಈಗ ಈ ಸಿರಿಧಾನ್ಯಗಳನ್ನ ಸಿರಿಧಾನ್ಯ ಅಂತ ಹೇಳಿ ಯಾಕೆ ಕರೆಯಲಾಗ್ತದೆ? ಇದರಲ್ಲಿರೋ ಪೋಷಕಾಂಶಗಳು, ಅದರ ಆಧಾರದ ಮೇಲೆ ಮತ್ತೆ ಬಹಳ ಆರೋಗ್ಯಕ್ಕೆ ತುಂಬಾ ಉತ್ತಮವಾದಂತಹ ಆಹಾರವಾದ್ರಿಂದ ಇದನ್ನ ಸಿರಿಧಾನ್ಯಗಳು ಅಂತ ಈಗ ಕರೀತಾ ಇದೀವಿ ಸರ್. ಆಕ್ಚುಲಿ ಈಗ ಸಿರಿಧಾನ್ಯಗಳು ತಮ್ಮಲ್ಲಿರ್ತಕ್ಕಂತಹ ಪೋಷಕಾಂಶಗಳ ಕಾರಣದಿಂದಾಗಿ ಇವತ್ತು ಹೆಚ್ಚು ಜನಪ್ರಿಯತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಮತ್ತು ಹೆಚ್ಚು ಬೇಡಿಕೆಯನ್ನು ಕೂಡ ಸೃಷ್ಟಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಒಳ್ಳೆಯ ಪೋಷಕಾಂಶಗಳು ಇದ್ದಾವೆ ಅನ್ನುವಂಥದ್ದು ಸಂಶೋಧನೆಗಳಿಂದ ದೃಢಪಟ್ಟಿದೆ. ಯಾವೆಲ್ಲ ಪೋಷಕಾಂಶಗಳು ಇದ್ದಾವೆ ಅನ್ನುವಂಥದ್ದನ್ನ ನಾವು ಮುಂದೆ ತಿಳಿತಾ ಹೋಗೋಣ. ಅದಕ್ಕಿಂತ ಮೊದಲು ನಮ್ಮ ಮಾನವನ ದೇಹದ ಬೆಳವಣಿಗೆಗೆ ಮನಸ್ಸಿನ ಬೆಳವಣಿಗೆಗೆ ಏನೆಲ್ಲ ಪೋಷಕಾಂಶಗಳ ಅಗತ್ಯ ಇರುತ್ತೆ, ಎಷ್ಟು ಪ್ರಮಾಣದಲ್ಲಿ ಅದರ ಅಗತ್ಯ ಇರುತ್ತೆ, ಅದರ ಒಂದು ಸಣ್ಣ ಪರಿಚಯವನ್ನ ಮಾಡಿಕೊಡಿ. ಖಂಡಿತ ಸರ್. ಸರ್, ಈಗ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 2130 ಕಿಲೋ ಕ್ಯಾಲರಿ ಶಕ್ತಿ ಬೇಕಾಗುತ್ತೆ. ಆಮೇಲೆ 45.7 ಗ್ರಾಮ್ನಷ್ಟು ಪ್ರೋಟೀನ್ ಅಂಶ ಬೇಕಾಗುತ್ತೆ. ಮತ್ತೆ ಹಾಗೇನೆ 20 ಗ್ರಾಮ್ನಷ್ಟು ಫ್ಯಾಟ್ ಬೇಕಾಗುತ್ತೆ. ಈಗೆಲ್ಲ ಕೆಲವರು ಫ್ಯಾಟ್ ಹಾಗೆ ಅಂತ ಭಯ ಪಡ್ತಾರೆ. ಖಂಡಿತವಾಗ್ಲೂ ಒಬ್ಬ ಮನುಷ್ಯನಿಗೆ ಆರೋಗ್ಯಕ್ಕಿರಬೇಕು ಅಂತಂದ್ರೆ ಖಂಡಿತವಾಗ್ಲೂ 20 ಗ್ರಾಮ್ ಫ್ಯಾಟ್ ಬೇಕೇ ಬೇಕು ದಿನಕ್ಕೆ, ಪ್ರತಿ ದಿವಸ. ಹೌದು, ಹಾಗೆ ಫೈಬರ್ ಅನ್ನೋದು ಬಹಳ ಮುಖ್ಯ. ಈಗ ನಾವು ಈ ಸಿರಿಧಾನ್ಯಗಳಲ್ಲಿ ಪ್ರಮುಖವಾಗಿ ನೋಡುವಂತದ್ದು ಪ್ರೋಟೀನು, ಫ್ಯಾಟು, ಮಿನರಲ್ಸ್, ಜೊತೆಗೆ ಇದರಲ್ಲಿರ್ತಕ್ಕಂಥ ಫೈಬರ್ ಅಂದ್ರೆ ಆಹಾರದಲ್ಲಿ ನಾರಿನಂಶ. ಆಹಾರದಲ್ಲಿ ನಾರಿನಂಶ ಇಲ್ಲ ಅಂತಂದ್ರೆ ತಿಂದಂತ ಊಟ ಕರುಳಲ್ಲಿ ನಿಂತ್ಕೊಬಿಡ್ತದೆ. ಆ ಇನ್ಸೈಡ್ ಕರುಳಲ್ಲಿ ಅದು ಬೌಲ್ ಮೂವ್ಮೆಂಟ್ ಆಗಬೇಕು ಅಂದ್ರೆ ಅಂತ ತಿಂದಂತ ಏನು ಡೈಜೆಷನ್ ಆದ ಮೇಲೆ ಆ ಅರ್ಗದ ಮೇಲೆ ಅದನ್ನು ಹೊರಗೆ ಹಾಕಬೇಕು ಅಂತಂದ್ರೆ ವೇಸ್ಟ್ ಅನ್ನ ಈ ನಾರಿನಂಶ ಇದೆ ಅದು ಬಹಳ ಮುಖ್ಯ. ಹಾಗಾಗಿ ನಮ್ಮ ಆಹಾರದಲ್ಲಿ ನಾರಿನಂಶ ಇರಲೇಬೇಕು, ಇಲ್ಲ ಅಂತಂದ್ರೆ ಅದು ಹೊಟ್ಟೆ ಒಳಗೆ ಕಟ್ಕೊಂಡ್ಬಿಡ್ತದೆ, ಆಕ್ಚುಲಿ ಕರುಳಲ್ಲಿ ನಿಂತು ಬಿಡ್ತದೆ. ಹಾಗಾಗಿ ನಾರಿನಂಶ ಬಹಳ ಇಂಪಾರ್ಟೆಂಟ್. ಹಾಗಾಗಿ ನಮ್ಮ ಆಹಾರದಲ್ಲಿ ಪ್ರತಿದಿನ 30 ಗ್ರಾಮ್ ನಾರಿನಂಶ ಇರಲೇಬೇಕು ಆಕ್ಚುಲಿ. 30 ಗ್ರಾಮ್ ಹೌದು. ಆಮೇಲೆ ಕ್ಯಾಲ್ಸಿಯಂ ಸಹ ಬಹಳ ಇಂಪಾರ್ಟೆಂಟ್. ಒಬ್ಬ ಮನುಷ್ಯನ ಮೂಳೆ ಆಗ್ಲಿ ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಕ್ಯಾಲ್ಸಿಯಂ ಬಹಳ ಮುಖ್ಯ. ಹಾಗಾಗಿ ಕ್ಯಾಲ್ಸಿಯಂ 1000 ಮಿಲಿಗ್ರಾಮ್ ಇರಬೇಕು. ಮಿಲಿಗ್ರಾಮ್ ಹೇಳ್ತಾ ಇದ್ದೀನಿ ಇಲ್ಲಿ, 1000 ಮಿಲಿಗ್ರಾಮ್ ಇರಬೇಕಾಗುತ್ತೆ ಒಂದ್ ದಿನಕ್ಕೆ. ಆಕ್ಚುಲಿ ಇದೆಲ್ಲ ಹೇಳ್ತಿರೋದು ಒಂದ್ ದಿನಕ್ಕೆ, ಒಂದ್ ದಿವಸಕ್ಕೆ. ಹೌದು, ಸಾಮಾನ್ಯವಾಗಿ MG ಅಂತ ಕರಿತೀವಿ ನಾವು ಆರೋಪದಲ್ಲಿ. 1000 ಮಿಲಿಗ್ರಾಮ್ ಕ್ಯಾಲ್ಸಿಯಂ ಅಗತ್ಯ ಇರುತ್ತೆ. ಹಾಗೆ ಐರನ್ ಅಂಶ ಸಹ ಬಹಳ ಮುಖ್ಯ. ಕಬ್ಬಿಣದ ಅಂಶ 29 ಮಿಲಿಗ್ರಾಮ್. ಈಗ ಸಾಮಾನ್ಯವಾಗಿ ನಾವು ಕಬ್ಬಿಣದ ಅಂಶ ಕೊರತೆ ನಾವು ಹಳ್ಳಿಗಳಲ್ಲಿ ನೋಡ್ತೀವಿ. ಕಬ್ಬಿಣದ ಅಂಶ ಈ ರಕ್ತ ಉತ್ಪಾದನೆಗೆ ಬಹಳ ಇಂಪಾರ್ಟೆಂಟ್. ಕಬ್ಬಿಣದ ಅಂಶ ಕೊರತೆ ಇದ್ರೆ ರಕ್ತಹೀನತೆ ಆಗುತ್ತೆ. ಹಾಗಾಗಿ ಬೇರೆ ಬೇರೆ ವಿಚಾರದಲ್ಲಿ ನಾವು ಹೇಳ್ತಾ ಇರ್ತೀವಿ, ನುಗ್ಗೆಕಾಯಿ ತಿನ್ನಿ, ನುಗ್ಗೆ ಸೊಪ್ಪು ತಿನ್ನಿ, ಅಥವಾ ಸ್ವಲ್ಪ ಮಾಂಸಾಹಾರಗಳನ್ನ ತಿನ್ನಿ, ಅವು ಅಂತ ಐರನ್ ಅಂಶಕ್ಕೋಸ್ಕರ ಹೇಳ್ತಾ ಇರ್ತೀವಿ. ಕರಿಬೇವು ಆ ಆಧಾರದಲ್ಲಿ 29 ಗ್ರಾಮ್ ಒಂದಿನಕ್ಕೆ ಬೇಕು. ಈ ಸಿರಿಧಾನ್ಯಗಳಲ್ಲಿ ಈ ತರಹದ ಅಂಶಗಳು ಒಂದಷ್ಟು ಇದಾವೆ ಅನ್ನುವಂಥದ್ದು. ಹೌದು ಸರ್. ಮೊದಲಿಗೆ ಯಾವುದನ್ನೆಲ್ಲ ನಾವು ಸಿರಿಧಾನ್ಯ ಅಂತ ಹೇಳಿ ಕರಿತೀವಿ? ಸರ್, ಈಗ ಸಿರಿಧಾನ್ಯಗಳು ಅಂತಂದ್ರೆ ನಾನು ಆಗ್ಲೇ ಹೇಳದಂಗೆ ಪ್ರಮುಖ ಧಾನ್ಯಗಳನ್ನು ಬಿಟ್ಟು ಸಿರಿಧಾನ್ಯಗಳು ಅಂತಂದ್ರೆ ಈಗ ಜವಾರ್ ಬರ್ತದೆ ಸರ್. ಜವಾರ್ ಜೋಳ ಅಂತ ಹೇಳ್ಬಿಟ್ಟು ಹೌದು ನಾವು ಬೆಳೀತಾ ಇದ್ವಿ. ಸಣ್ಣ ಜೋಳ. ಹಾ, ಸಣ್ಣ ಜೋಳ, ಮುತ್ತಿನ ಕಾಳಿದ್ದ. ಹೌದು, ಜವಾರ್ ಜೋಳ ಇರ್ತದೆ. ಆಮೇಲೆ ಸಜ್ಜೆ. ಆಮೇಲೆ ಅದು ಬಿಟ್ರೆ ನಮ್ಮ ರಾಗಿ ನಮ್ಗೆಲ್ಲರೂ ಕೂಡ ಫಿಂಗರ್ ನಾವು ಸಜ್ಜೆಯನ್ನ ಪರ್ಲ್ ಮಿಲೆಟ್ ಅಂತ ಹೇಳ್ತೀವಿ, ರಾಗಿಯನ್ನ ಫಿಂಗರ್ ಮಿಲೆಟ್. ಅದ್ ಬಿಟ್ರೆ ನೆಕ್ಸ್ಟ್ ಹಾರ್ಕವನ್ನ ನಾವು ಕೋಡೋ ಮಿಲೆಟ್ ಅಂತ ಹೇಳ್ತೀವಿ. ಆಮೇಲೆ ಕೊರ್ಲೆ, ಅದನ್ನ ಬ್ರೌನ್ ಟಾಪ್ ಮಿಲೆಟ್ ಅಂತ ಹೇಳ್ತೀವಿ. ಆಮೇಲೆ ಸಾಮೆ ಬರ್ತದೆ, ಅದು ಸಾವೆ ಅಂತಾನು ಹೇಳ್ತಾರೆ, ಅದನ್ನ ಲಿಟಲ್ ಮಿಲೆಟ್ ಅಂತ ಹೇಳ್ತೀವಿ. ಬರುಗು ಇದೆ, ಅದನ್ನ ಪ್ರೋಸೋ ಮಿಲೆಟ್ ಅಂತ ಹೇಳ್ತೀವಿ. ಊದಳು ಇದೆ, ಅದನ್ನ ಬಾರ್ನ್ ಮಿಲೆಟ್ ಅಂತ ಹೇಳ್ತೀವಿ, ಬಾರ್ನ್ ಯಾರ್ಡ್ ಮಿಲೆಟ್ ಅಂತ ಹೇಳಿ. ಮತ್ತೆ ನವಣೆ ಇದೆ, ಅದು ಫಾಕ್ಸ್ಟೈಲ್ ಮಿಲೆಟ್ ಅಂತ ಹೇಳ್ತೀವಿ. ಇಷ್ಟು 9 ನಾವು ಏನು ಕಿರುಧಾನ್ಯಗಳಿದ್ದು ಇವನ್ನ ನಾವು 9 ಸಿರಿಧಾನ್ಯಗಳು ಅಂತ ಹೇಳ್ತೀವಿ. ಇವೆಲ್ಲವೂ ಸಹ ಪೋಷಕಾಂಶಗಳ ಆಗರ. ನಾನು ಆಗ್ಲೇ ಹೇಳ್ದಂಗೆ ಪ್ರೋಟೀನ್ ಆಗ್ಲಿ, ಫ್ಯಾಟ್ ಆಗ್ಲಿ, ಫೈಬರ್ ಆಗ್ಲಿ, ಕ್ಯಾಲ್ಸಿಯಂ ಆಗ್ಲಿ, ಐರನ್ ಆಗ್ಲಿ, ಏನು ಮನುಷ್ಯನ ಆರೋಗ್ಯಕ್ಕೆ ಬೇಕೋ ಇವೆಲ್ಲವೂ ಸಹ ಈ ಸಿರಿಧಾನ್ಯಗಳಲ್ಲಿ ಕಿರುಧಾನ್ಯಗಳಲ್ಲಿ ತುಂಬಾ ತುಳುಕಾಡ್ತವೆ. ಹಾಗಾಗಿ ಇತ್ತೀಚಿನ ದಿನಗಳು ಹೆಚ್ಚು ಪ್ರಚಲಿತವಾಗ್ತದೆ. ಒಟ್ಟಿಗೆ 9 ಸಿರಿಧಾನ್ಯಗಳನ್ನು ನಾವು ಪಟ್ಟಿಯನ್ನ ಮಾಡಬಹುದು. ಸಜ್ಜೆ, ಜೋಳ, ರಾಗಿ, ಬರಗು, ಊದಲು, ನವಣೆ, ಹಾರಕ, ಕೊರಲೆ ಮತ್ತೆ ಸಾಮೆ ಅಥವಾ ಸಾವೆ ಅನ್ನುವಂಥದ್ದು. ಈಗ ಒಂದೊಂದೇ ಸಿರಿಧಾನ್ಯಗಳಲ್ಲಿ ಏನೆಲ್ಲ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಅಗತ್ಯವಾಗಿ ಇರುವಂತದ್ದು ಇದೆ ಅನ್ನುವಂಥದ್ರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ತಾವು ಮಾಡಿಕೊಡ್ಬೇಕು. ಮೊದಲಿಗೆ ಸಜ್ಜೆಯಿಂದ ಪ್ರಾರಂಭ ಮಾಡೋಣ ಸರ್. ಓಕೆ, ಈಗ ನಾವು ಸಜ್ಜೆಗೆ ಬಂದ್ರೆ ಇದು ಸಜ್ಜೆ ತಿಂದು ಸಲಾಕಿಯಂತೆ ಸಜ್ಜಾಗಿ ಅಂತ ಹೇಳ್ಬಿಟ್ಟು ಒಂದು ಗಾದೆ ಹೇಳ್ತಾರೆ ಉತ್ತರ ಕರ್ನಾಟಕದಲ್ಲಿ. ಸಲಾಕಿ ಅಂದ್ರೆ ಕಬ್ಬಣ ಸಲಾಕೆ ಸಜ್ಜಾಗಿ ಅಂತ ಹೇಳ್ತಾರೆ. ಮೂಲ ಬಂದ್ಬಿಟ್ಟು ಆಫ್ರಿಕಾ. ಈಗ ನಮ್ಮ ದೇಶದಲ್ಲಿ ಗುಜರಾತ್, ರಾಜಸ್ಥಾನಗಳಲ್ಲಿ ಹೆಚ್ಚು ಬೆಳೀತಾರೆ, ಹಾಗೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೂ ಸ್ವಲ್ಪ ಬೆಳೀತಾರೆ. ಈ ಸಜ್ಜೆಯ ಕಾಳನ್ನ ಬೇರ್ಪಡಿಸಿ ಅದನ್ನ ಒಣಗಿಸಿ ಹಿಟ್ ಮಾಡಿ ಬಗೆ ಬಗೆಯ ಆಹಾರ ಪದಾರ್ಥಗಳನ್ನ ತಯಾರಿಸಿ ತಿಂತಾರೆ, ತಿನ್ಬಹುದು. ಬಹಳ ಮುಖ್ಯವಾಗಿ ರೊಟ್ಟಿ ಬಾರಿ ಜನಪ್ರಿಯತೆ. ಹೌದು, ನೀವು ಹೇಳದಂಗೆ ಸಜ್ಜೆ ರೊಟ್ಟಿ ಬಹಳ ಅತ್ಯಂತ ರುಚಿಕರವಾಗಿರ್ತದೆ, ತುಂಬಾ ಇಷ್ಟಪಡುವ ತಿಂದಂತಹ ಒಂದು ಆಹಾರ ಆಗಿರ್ತದೆ. ಮತ್ತೆ ಇದನ್ನ ಸಜ್ಜೆಯನ್ನ ನೀರಿನಲ್ಲಿ ನೆನೆಸಿ ಮೊಳಕೆ ಕಟ್ಟು ಅದನ್ನ ಹುರಿದು ಬಿಟ್ಟು ಪುಡಿ ಮಾಡಿ ಮಾಲದಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ ತಿಂತಾರೆ. ಆಕ್ಚುಲಿ ನೆನೆ ಹಾಕಿ ಮೊಳಕೆ ಮಾಡ್ದಂಗೆ ಹುರಿದು ಬಿಟ್ಟು ಅದನ್ನ ಪೌಡರ್ ಮಾಡಿ ಮಾಲದಿ ಅನ್ನೋ ಒಂದು ಆಹಾರವನ್ನ ಸಿಹಿ ತಿನಿಸನ್ನ ಮಾಡ್ಕೊಂಡ್ ತಿಂತಾರೆ ನಮ್ಮ ಉತ್ತರ ಭಾಗದಲ್ಲಿ. ಹಾಗೆ ಇದು ಈ ಹೆಣ್ಣು ಮಕ್ಕಳ ಆರೋಗ್ಯ ನಿರ್ವಹಣೆಯಲ್ಲಿ ಬಹಳ ಪ್ರಮುಖ ಅಂತ ಹೇಳ್ತಾರೆ. ಎಸ್ಪೆಷಲಿ ಮುಟ್ಟಾಗ್ತಾರೆ ಹೆಣ್ಮಕ್ಳು ಆ ಸಮಯದಲ್ಲಿ ಮುಟ್ಟು ಸರಿ ನಿಲ್ಲಿಲ್ಲ ಅಂತಂದ್ರೆ ಇದನ್ನ ತಿಂದ್ರೆ ಅದು ಸರಿಪಡಿಸುತ್ತೆ ಅನ್ನೋದು ನಂಬಿಕೆ ಮತ್ತೆ ವೈದ್ಯಕೀಯವಾಗಿ ಇದು ಪ್ರೂವ್ ಆಗಿದೆ. ಹಾಗಾಗಿ ಈ ಸಜ್ಜೆ ಬಹಳ ಪ್ರಮುಖವಾದ ಆಹಾರ ಅನ್ನೋದು ಈಗ ಜನರಿಗೆ ಮನವರಿಕೆ ಆಗಿದೆ. 100 ಗ್ರಾಂ ಸಜ್ಜೆಯನ್ನು ತಕೊಂಡ್ರೆ 100 ಗ್ರಾಂ ಅಲ್ಲಿ ಪ್ರೋಟೀನ್ ಅಂಶ 11.8 ಪ್ರೋಟೀನ್ ಇರುತ್ತೆ. 100 ಗ್ರಾಂ ಹೇಳ್ತಾ ಇದ್ದೀನಿ ನನಗೆ, 100 ಗ್ರಾಂ ಹೇಳ್ತಾ ಇದ್ದೀನಿ. ಈಗ 200 ಗ್ರಾಂ ತಿಂದ್ರೆ 22 ಗ್ರಾಂ ಸೇರ್ಕೊಂಡ್ಬಿಡ್ತದೆ ಅವ್ರಿಗೆ ಪ್ರೋಟೀನು. ಹಂಗೆ ಅದು ಏನು ನಾನು ಆಗ್ಲೇ ಹೇಳಿದೆ, ಈಗ 45 ಗ್ರಾಂ ಪ್ರೋಟೀನ್ ಒಬ್ಬ ಮನುಷ್ಯನಿಗೆ ಬೇಕು ಅಂತ ಹೇಳಿದೆ. 400 ಗ್ರಾಮ್ ತಿಂದ್ಬಿಟ್ಟು ಒಂದ್ ದಿನಕ್ಕೆ ಆಗೋಯ್ತು, ಅವ್ರಿಗೆ ಬೇಕಾದ ಪ್ರೋಟೀನ್ ಸಿಗೋಗೋಯ್ತು. 3 ಟೈಮ್ ಊಟದಲ್ಲಿ 400 ಗ್ರಾಮ್ ತಿಂದ್ಬಿಟ್ರೆ ಅವ್ರಿಗೆ ಬೇಕಾದಂತ ಪೋಷಕಾಂಶಗಳೆಲ್ಲ ಸಿಕ್ಬಿಡ್ತವೆ. ಹಾಗಾಗಿ ಈ ಪ್ರೋಟೀನ್ ಅಂಶ 11.8 ಗ್ರಾಂ ಇರ್ತದೆ ಸಜ್ಜೆಯಲ್ಲಿ. ಪ್ರತಿ 100 ಗ್ರಾಂ ಹಂಗೆ ಕಾರ್ಬೋಹೈಡ್ರೇಟ್ 67 ಗ್ರಾಂ ಇರ್ತದೆ. ಆಮೇಲೆ ಫ್ಯಾಟ್ ಪ್ರತಿ 100 ಗ್ರಾಂ ಅಲ್ಲಿ 4.8 ಫ್ಯಾಟ್ ಅಂಶ ಇರ್ತದೆ. ಸಿರಿಧಾನ್ಯಗಳಲ್ಲಿ ಸ್ವಲ್ಪ ಫ್ಯಾಟ್ ಅಂಶ ಕಡಿಮೆನೆ, ಹಾಗಾಗಿ ಹೆಚ್ಚಿನ ಜನರು ಇದನ್ನ ಇದು ಮಾಡ್ತಾರೆ ತಿನ್ಬೇಕು ಅಂತ ಹೇಳಿ ಬಯಸ. ಹೌದು. ಹಾಗೆ ಮಿನರಲ್ಸ್ 2.2 ಗ್ರಾಂ ಇರ್ತದೆ 100 ಗ್ರಾಂ ಖನಿಜಾಂಶಗಳು. ಮತ್ತೆ ಅದರಲ್ಲಿ ಏನು ಫೈಬರ್ ಅಂಶ ಆಗ್ಲೇ ಹೇಳಿದೆ ನಾನು, ಫೈಬರ್ ಅಂಶ ಬಹಳ ಮುಖ್ಯ ಅಂತ. ಪ್ರತಿ 100 ಗ್ರಾಂಗೆ 2.3 ಗ್ರಾಂ ಫೈಬರ್ ಇರ್ತದೆ, ಅಂದ್ರೆ ನಾರಿನ ಅಂಶ ಇರ್ತದೆ. ಇನ್ನು ಕ್ಯಾಲ್ಸಿಯಂ ಬಂದ್ಬಿಟ್ಟು 42 ಮಿಲಿಗ್ರಾಂ ಹೇಳ್ತಾ ಇದ್ದೀನಿ ಇಲ್ಲಿ, ಎಂಜಿ 42 ಮಿಲಿಗ್ರಾಂ ಇರ್ತದೆ. ಹಾಗೆ ಫಾಸ್ಫರಸ್ ಅಂತ ಹೇಳಿ ಬಹಳ ಪ್ರಮುಖವಾದ ಪೋಷಕಾಂಶ ಇದರಲ್ಲಿ, ಈ ಫಾಸ್ಫರಸ್ 240 ಮಿಲಿಗ್ರಾಂ ಇರ್ತದೆ. 240 ಮಿಲಿಗ್ರಾಂ 100 ಗ್ರಾಂ ಧಾನ್ಯದಲ್ಲಿ 240 ಮಿಲಿಗ್ರಾಂ ಫಾಸ್ಫರಸ್ ಇರುತ್ತೆ. ಹಾಗೆ ಐರನ್ 11 ಮಿಲಿಗ್ರಾಂ ಇರ್ತದೆ. ಮತ್ತೆ 100 ಗ್ರಾಂ ತಿಂದ್ರೆ ನೀವು 363 ಕಿಲೋ ಕ್ಯಾಲರೀಸ್ ಎನರ್ಜಿ ಬರುತ್ತೆ ನಿಮ್ಗೆ. ನಾನು ಆಗ್ಲೇ ಹೇಳಿದೆ ಒಬ್ಬ ಮನುಷ್ಯನಿಗೆ 2130 ಬೇಕು ಅಂತ ಹೇಳಿದೆ. ಸೊ ಇದು ಒಂದೇನೆ ಬರೀ 100 ಗ್ರಾಂ ಅಲ್ಲಿ ನಿಮ್ಗೆ 363 ಅಂದ್ರೆ ಆಲ್ಮೋಸ್ಟ್ 400 ಗ್ರಾಂ ಅಷ್ಟು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಾಯಂಕಾಲ ಊಟ ನೀವು ಮಾಡಿಬಿಟ್ರೆ ನಿಮ್ಗೆ ಸಿಕ್ಕೋಗ್ಬಿಡ್ತದೆ. ಕಿಲೋ ಕ್ಯಾಲರೀಸ್ ಏನು ಎನರ್ಜಿ ಬೇಕು ಒಬ್ಬ ಮನುಷ್ಯನಿಗೆ ಅಷ್ಟು ಸಿಕ್ಕೋಗ್ಬಿಡ್ತದೆ. ಹಾಗೆ ಇದರಲ್ಲಿ ತಿಯಾಮಿನ್ ಮತ್ತೆ ನಿಯೋಸಿನ್ ಅಂತ. ತಿಯಾಮಿನ್ ಅಂತಂದ್ರೆ ವಿಟಮಿನ್ B1, ನಿಯೋಸಿನ್ ಅಂದ್ರೆ ವಿಟಮಿನ್ B3 ಅಂತ, ವಿಟಮಿನ್ಸ್ ಪ್ರಮುಖವಾಗಿ ಅದು ಸಹ ಇರುತ್ತೆ. ಹಾಗಾಗಿ ಸಜ್ಜೆ ಬಹಳ ಪರಿಪೂರ್ಣವಾದ ಆಹಾರ. ಇದು ಇತರೆ ಸರಿಧಾನ್ಯಗಳ ಅಂತೆಯೇ ಇದು ಸಹ ಒಂದು ಪರಿಪೂರ್ಣವಾದ ಆಹಾರ. ಅದಕ್ಕೋಸ್ಕರ ಇದರಲ್ಲಿ ರಾಜಸ್ಥಾನ ಆಮೇಲೆ ಗುಜರಾತ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಬೆಳೆದು ಅದೊಂಥರ ಒಳ್ಳೆ ಆಹಾರವಾಗಿ ಬಳಸ್ತಾರೆ ಸರ್. ಈಗ ಜೋಳವನ್ನ ಬಹುಶಃ ನಾವು ಚಿಕ್ಕದಾದ ನಮ್ಮ ಕಡೆನೂ ಬೆಳೀತಿದ್ರು, ಜವಾರ್ ಜೋಳನ ಬೆಳೀತಿದ್ರೆ ತೀರಾ ಅಕ್ಕಡಿ ಬೆಳೆ ಆಗುತ್ತೆ. ಹೌದು, ನಮಗೊಂದು ತಿಂದಿದೀವಿ ಆಕ್ಚುಲಿ ಈ ರೊಟ್ಟಿಯನ್ನ, ಜೋಳ ರೊಟ್ಟಿ ಅಂತ ತಿಂದಿದ್ವಿ ಆಕ್ಚುಲಿ. ಬಹಳ ಚೆನ್ನಾಗಿರ್ತಿತ್ತು. ಕಾಲ ನಂತರ ಅಕ್ಕಿ ಬಂದದ್ದು ಜಾಸ್ತಿ ಆದ್ರಿಂದ ಅದು ಅಕ್ಕಿ ಮಧ್ಯೆ ಅದು ಮಾಯ ಆಗ್ಬಿಡುತ್ತೆ. ಜೋಳ ತಿಂದು ಬಲಿಷ್ಠರಾಗಿ ಅಂತ ಒಂದು ಗಾದೆ ಮಾತು. ಆಕ್ಚುಲಿ ಇದು ಬರಪೀಡಿತ ಪ್ರದೇಶಗಳಿಗೆ ಬಹಳ ಸೂಕ್ತ ಆಗಿರ್ತದೆ. ಅಂದ್ರೆ ಹೆಚ್ಚಿಯಲ್ಲಿ ಬರ ಬರ್ತದೆ, ನೀರಾವರಿ ವ್ಯವಸ್ಥೆ ಇರಲ್ಲ, ಆಗಾಗ್ಗೆ ಸ್ವಲ್ಪ ಏರುಪೇರಾಗ್ತದೆ ಮಳೆ ಬೀಳೋದ್ರಲ್ಲಿ, ಅಂತ ಪ್ರದೇಶದಲ್ಲಿ ಜಾಸ್ತಿ ಬೆಳೀತಾರೆ. ಆಮೇಲೆ ಇದನ್ನ ಸಾಮಾನ್ಯವಾಗಿ ಮುಂಗಾರು ಮತ್ತು ಹಿಂಗಾರು ಎರಡೂ ಸಮಯದಲ್ಲೂ ಇದನ್ನ ಬೆಳಿಬಹುದು. ಈ ಜವಾರ್ ಜೋಳವನ್ನು ಬಾಳಿ ಉತ್ಕೃಷ್ಟವಾಗಿ ಬರ್ತದೆ. ನಾನಾಗ್ಲೇ ಹೇಳಿದಾಗ ಇದನ್ನು ಸಹ ಕಾಳನ್ನು ಬೇರ್ಪಡಿಸಿ ಹಿಟ್ಟು ಮಾಡಿಕೊಂಡು ಅದರಲ್ಲಿ ದೋಸೆ, ಕಡುಬು, ಆಂಬಲಿ ಹೀಗೆ ಹಲವು ತರದ ಮತ್ತೆ ಸಿಹಿ ಪದಾರ್ಥಗಳನ್ನು ಸಹ ಮಾಡಿ ತಿನ್ಬಹುದು. ಈಗ 100 ಗ್ರಾಂ ನಾವು ಜವಾರ್ ಜೋಳವನ್ನ ನಾವು ತಿಂದ್ರೆ 10.4 ಗ್ರಾಂ ಪ್ರೋಟೀನ್ ಸಿಗುತ್ತೆ. ಕಾರ್ಬೋಹೈಡ್ರೇಟ್ 70.7 ಗ್ರಾಮ್ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಆಮೇಲೆ ಫ್ಯಾಟ್ ಬಂದು 3.1 ಗ್ರಾಮ್ ಸಿಗುತ್ತೆ. ಆಮೇಲೆ ಮಿನರಲ್ಸ್ ಬಂದು 1.2 ಅಂದ್ರೆ 1.2 ಗ್ರಾಮ್ ನಷ್ಟು ಮಿನರಲ್ಸ್ ಸಿಗುತ್ತೆ. ಆಮೇಲೆ ಫೈಬರ್ ನಾರಿನಂಶ 2 ಗ್ರಾಂ ಸಿಗುತ್ತೆ. ಪ್ರತಿ 100 ಗ್ರಾಮ್ಗೆ 2 ಗ್ರಾಮ್ ನಾರಿನಂಶ ಸಿಗುತ್ತೆ. ಆಮೇಲೆ ಕ್ಯಾಲ್ಸಿಯಂ 25 ಮಿಲಿಗ್ರಾಂ ಸಿಗುತ್ತೆ ಕ್ಯಾಲ್ಸಿಯಂ. ಆಮೇಲೆ ಫಾಸ್ಫರಸ್ 222 ಮಿಲಿಗ್ರಾಂ ಫಾಸ್ಫರಸ್ ಬಹಳ ಸೊಗಸಾಗಿದೆ ಆಕ್ಚುಲಿ ಇದು. ಆಮೇಲೆ ಐರನ್ 5.4 ಮಿಲಿಗ್ರಾಂ ಮತ್ತೆ ಎನರ್ಜಿ ಕಿಲೋ ಕ್ಯಾಲರೀಸ್ ಅಂತ ಹೇಳಿದ್ನಲ್ಲ ಶಕ್ತಿ, ಅದು 100 ಗ್ರಾಂ ತಿಂದ್ರೆ 329 ಕಿಲೋ ಕ್ಯಾಲರೀಸ್ ನಿಮ್ಗೆ ಶಕ್ತಿ ಸಿಗುತ್ತೆ. ಥಿಯಾಮಿನ್ 0.38 ಮಿಲಿಗ್ರಾಂ ಇದ್ರೆ ನಿಯಾಸಿನ್ 4.3 ಮಿಲಿಗ್ರಾಂ ಇರುತ್ತೆ ಪ್ರತಿ 100 ಗ್ರಾಂ ಅಲ್ಲಿ. ಈಗ ರಾಗಿ ನಮ್ಮ ದಕ್ಷಿಣ ಕರ್ನಾಟಕದ ಬಹಳ ಪ್ರಮುಖವಾದ ಬೆಳೆ. ಹಿಟ್ಟಂ ತಿಂದಂ ಬೆಟ್ಟಂ ಕಿಟ್ಟಂ ಅಂತ ಏನೋ ನಮ್ಮ ಸಾಮಾನ್ಯವಾಗಿ ಹೇಳ್ತಾರೆ, ನಮ್ಮ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಹೇಳ್ತಾರೆ, ಬಡವರ ಬಂಗಾರ ಶ್ರಮಿಕರ ಆಹಾರ ಅಂತಾನು ಹೇಳ್ತಾರೆ ರಾಗಿನ. ಪ್ರತಿ 100 ಗ್ರಾಂ ರಾಗಿ ತಿಂದ್ರೆ ನೀವು ಮುದ್ದೆ ರೂಪದಲ್ಲ ತಿನ್ನಿ, ರೊಟ್ಟಿ ರೂಪದಲ್ಲ ತಿನ್ನಿ, ಶಾವಿಗೆ ರೂಪದಲ್ಲ ತಿನ್ನಿ, ಚಕ್ಲಿ ರೂಪದಲ್ಲ ತಿನ್ನಿ, ಅಥವಾ ಬಿಸ್ಕೆಟ್ ರೂಪದಲ್ಲ ತಿನ್ನಿ, ಈ ಪ್ರತಿ 100 ಗ್ರಾಂ ನೀವು ರಾಗಿಯನ್ನ ತಿಂದ್ರೆ ಏನೇನ್ ಸಿಗುತ್ತೆ ಅಂತಂದ್ರೆ, ನಿಮ್ಗೆ 7.3 ಗ್ರಾಂ ನಿಮ್ಗೆ ಪ್ರೋಟೀನ್ ಸಿಗುತ್ತೆ, ಆಮೇಲೆ 72 ಗ್ರಾಂ ಕಾರ್ಬೋಹೈಡ್ರೇಟ್ ಸಿಗುತ್ತೆ, 1.3 ಫ್ಯಾಟ್ ಸಿಗುತ್ತೆ, ಫ್ಯಾಟ್ ಅಂಶ ಕಡಿಮೆ. ಅದು ಬಹುಶಃ ನಮ್ಗೆ ಈ ಕೆಲವರೆಲ್ಲ ಆರೋಗ್ಯ ಸುಧಾರಣೆಯಲ್ಲಿ ಆರೋಗ್ಯ ಕಾಳಜಿ ಇರೋರು ಇದ್ರ ಬಗ್ಗೆ ಜಾಸ್ತಿ ನೋಡ್ತಾ ಇರ್ತಾರೆ. ಸಿರಿಧಾನ್ಯಗಳಲ್ಲಿ ಫ್ಯಾಟ್ ಅಂಶ ಬಹಳ ಕಡಿಮೆ. ಮಿನರಲ್ಸ್ ಬಂದ್ರೆ, ಖನಿಜಾಂಶಗಳು ಬಂದ್ರೆ 2.7 ಗ್ರಾಮು ಖನಿಜಾಂಶ ಇರ್ತದೆ, ಮತ್ತೆ ಫೈಬರ್ 3.6 ಗ್ರಾಮ್ ಇರ್ತದೆ, ಮತ್ತೆ ಕ್ಯಾಲ್ಸಿಯಂ 344 ಮಿಲಿಗ್ರಾಮ್ಸ್ ಇರ್ತದೆ, ಹಾಗೆ ಫಾಸ್ಫರಸ್ 283 ಮಿಲಿಗ್ರಾಮ್ ಸಿಗುತ್ತೆ, ಮತ್ತೆ ಐರನ್ನು 3.9 ಗ್ರಾಮ್ ಸಿಗುತ್ತೆ. ಆಮೇಲೆ 100 ಗ್ರಾಮ್ ನೀವು ರಾಗಿ ತಿಂದ್ರೆ 336 ಕಿಲೋ ಕ್ಯಾಲರಿ ಶಕ್ತಿ ಸಿಗುತ್ತೆ ನಿಮ್ಗೆ. ಆಮೇಲೆ ನಾನು ಆಗ್ಲೇ ಹೇಳ್ದಂಗೆ ಥಿಯಾಮಿನ್ ಮತ್ತೆ ನಿಯಾಸಿನ್ ವಿಟಮಿನ್ಗಳು. ಈಗ ಥಿಯಾಮಿನ್ ಬಂದ್ಬಿಟ್ಟು 0.42 ಮಿಲಿಗ್ರಾಮ್ ಇದ್ರೆ, ನಿಯಾಸಿನ್ ಬಂದ್ಬಿಟ್ಟು 1.1 ಮಿಲಿ. ರಾಗಿ ಬಹಳ ಪ್ರಮುಖವಾದ ಬೆಳೆ. ಖಂಡಿತವಾಗ್ಲೂ ನಮ್ಮ ಏನು ರೈತಾಪಿ ಜನ ಇದ್ರೆ, ನಮ್ಗೆ ಯಾರು ಆರೋಗ್ಯ ಸರಿಯಾಗಿ ಇಟ್ಕೋಬೇಕು ಅನ್ನೋರು ಯಾರಿದ್ದೀರಾ, ದಯಮಾಡಿ ರಾಗಿಯನ್ನ ಒಂದು ಆಹಾರವಾಗಿ ನೀವು ಉಪಯೋಗಿಸ್ಕೊಳ್ಳೇಬೇಕು. ಸರ್, ಬರಗು ಈಗ ನಾನು ಹೇಳಿದಾಗೆ ಇದು ಭಾರತದಲ್ಲಿ ಬಿಹಾರ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ತಮಿಳ್ನಾಡಲ್ಲಿ ಹೆಚ್ಚಾಗಿ ಬೆಳೀತಾರೆ ಸರ್ ಬರಗನ್ನ. ನಾವು ಈ ಬರಗನ್ನ 100 ಗ್ರಾಮ್ ತಿಂದ್ರೆ 341 ಕಿಲೋ ಕ್ಯಾಲರಿ ಶಕ್ತಿ ಸಿಗುತ್ತೆ, ಬಹಳ ಪ್ರಮುಖವಾದ ಅಂಶ. ಆಮೇಲೆ 12.5 ಗ್ರಾಂನಷ್ಟು ಪ್ರೋಟೀನ್ ಸಿಗುತ್ತೆ. ಆಮೇಲೆ ಕೊಬ್ಬು, ಅದೇ ಫ್ಯಾಟ್ ಅಂತ ಹೇಳದ್ನಲ್ಲ, ಅದು 1.1 ಗ್ರಾಮ್ ಸಿಗುತ್ತೆ. ಶರ್ಕರೆ ಪಿಷ್ಟ, ಕಾರ್ಬೋಹೈಡ್ರೇಟ್ ಹೇಳದ್ನಲ್ಲ, ಅದು 70.4 ಗ್ರಾಮ್ ಸಿಗುತ್ತೆ ಪ್ರತಿ 100 ಗ್ರಾಮ್ ಹೇಳ್ತಾ ಇದೀನಿ ಇದನ್ನ. ನಾರಿನಂಶ 2.2 ಗ್ರಾಮ್ ಸಿಗುತ್ತೆ, ಖನಿಜಾಂಶ 1.9 ಗ್ರಾಮ್ ಸಿಗುತ್ತೆ, ಕಬ್ಬಿಣ ಬಂದ್ಬಿಟ್ಟು 0.8 ಮಿಲಿಗ್ರಾಮ್ ಸಿಗುತ್ತೆ, ಕ್ಯಾಲ್ಸಿಯಂ ಬಂದ್ಬಿಟ್ಟು 14 ಮಿಲಿಗ್ರಾಮ್ ಸಿಗುತ್ತೆ, ಹಾಗೆ ರಂಜಕ ಬಂದ್ಬಿಟ್ಟು 206 ಮಿಲಿಗ್ರಾಮ್ ಸಿಗುತ್ತೆ, ಸತು ಬಂದ್ಬಿಟ್ಟು 1.4 ಮಿಲಿಗ್ರಾಮ್ ಸಿಗುತ್ತೆ. ಹೀಗೆ ಇದು ಸಹ ಪೋಷಕಾಂಶಗಳ ಆಗರ. ಊದಲು ಅಂತಂದ್ರೆ ಬರ್ನ್ಯಾರ್ಡ್ ಮಿಲೆಟ್ ಅಂತ ಹೇಳ್ತಾನೆ, ಇದು ಆಕ್ಚುಲಿ ಬಂದ್ಬಿಟ್ಟು ಜಪಾನ್ ಮೂಲದ್ದು. ಊದಲು ಸಾಮಾನ್ಯವಾಗಿ ತೆನೆಗಳು ಈ ಕುದುರೆ ಬಾಲ್ ತರ ಇರ್ತವೆ, ಸಾಮಾನ್ಯ ಒಂದು ಎಕರೆಗೆ ಒಂದು 10-15 ಕೆಜಿ ಬಿತ್ತನೆ ಮಾಡ್ತೀವಿ, ಮತ್ತೆ 6 ಕ್ವಿಂಟಲ್ ಅಷ್ಟು ನಮ್ಗೆ ಇಳುವರಿ ಬರುತ್ತೆ ಸರ್. ಈ ಸಾಮಾನ್ಯವಾಗಿ ನಮ್ಮ ಆದಿವಾಸಿಗಳು ಜಾಸ್ತಿ ಯೂಸ್ ಮಾಡ್ತಾರೆ ಸರ್. ಈ ವಿಟಮಿನ್ಸ್ ಜಾಸ್ತಿ ಇರ್ತದೆ ಯಾವ್ದ್ರಲ್ಲಿ, ಊದಲಲ್ಲಿ. ಈ ಪೋಷಕಾಂಶಗಳು ಯಾವ ಇರ್ತವೆ ಅಂತಂದ್ರೆ, ಇದರಲ್ಲಿ ಮೊದಲನೇದಾಗಿ 100 ಗ್ರಾಂ ಊದಲನ್ನ ತಿಂದ್ರೆ ಅವರು 307 ಕಿಲೋ ಕ್ಯಾಲರಿ ಶಕ್ತಿ ಸಿಗುತ್ತೆ, 11.2 ಪ್ರೋಟೀನ್ ಸಿಗುತ್ತೆ, 2.2 ಕೊಬ್ಬಿನಂಶ ಸಿಗುತ್ತೆ ಅಂದ್ರೆ ಫ್ಯಾಟ್ ಸಿಗುತ್ತೆ, ಆಮೇಲೆ ಕಾರ್ಬೋಹೈಡ್ರೇಟ್ ಒಂದು ಸಕ್ಕರೆ ಪಿಷ್ಟ ಅಂತ ಹೇಳ್ತಿಲ್ಲ 65.5 ಗ್ರಾಂ ಸಿಗುತ್ತೆ, 10.1 ನಾರಿನಂಶ, ಇದು ಬಹಳ ಮುಖ್ಯ ಆಕ್ಚುಲಿ, ನಾರು ಜಾಸ್ತಿ, ನಾರಿನಂಶ ಜಾಸ್ತಿ ಇದೆ. ಆಮೇಲೆ ಕಬ್ಬಿಣದ ಅಂಶ 15.2 ಇದೆ ನೋಡಿ ಸರ್, ಇದು ಎಷ್ಟು ಜಾಸ್ತಿ ಇದೆ, 15.2 ಮಿಲಿಗ್ರಾಮ್. ಆಮೇಲೆ ಕ್ಯಾಲ್ಸಿಯಂ 11 ಮಿಲಿಗ್ರಾಮ್ ಇದೆ, ರಂಜಕ ಬಂದ್ಬಿಟ್ಟು 280 ಮಿಲಿಗ್ರಾಮ್ ಇದೆ, ಸತು ಬಂದ್ಬಿಟ್ಟು 3 ಗ್ರಾಮ್ ಇದೆ. ಬಹಳ ಅದ್ಭುತವಾಗಿದೆ ಆಹಾರ ಇದು ಆಕ್ಚುಲಿ, ಮೊದಲು ಪೋಷಕಾಂಶ ಯುಕ್ತ ಆಹಾರ ಸರ್. ಸರ್, ನವಣೆ ನಾವು ಕಾಣಂಗೆ ನಮ್ಮ ಬೆಳೀತಾ ಇದ್ರೆ ಆಕ್ಚುಲಿ, ಈ ನವಣೆಯನ್ನ ರಾಗಿ ಮಧ್ಯೆ ನವಣೆ ಬಿಡೋರು ಅಥವಾ ಜೋಳ ಬಿಡೋರು, ನವಣೆ ಬಿಡೋರು ಆ ನವಣೆಯನ್ನ ಅಕ್ಕಿ ಮಾಡ್ಕೊಂಡ್ಬಂದು ತಿನ್ನೋರು ಸಹ. ಇತ್ತೀಚೆಗೆ ಬರೀ ಮಾನೋಕ್ರಾಪಿಂಗ್ ಏಕಬೆಳೆ ಬಂದ್ಬಿಟ್ಟು ಇದನ್ನ ಮರ್ತೋಗ್ತಾರೆ ಸರ್. ಸರ್, ನವಣೆ ಬಹಳ ಅದ್ಭುತವಾದ ಬೆಳೆ. ನವಣೆಯನ್ನ ಭಾರತ, ಚೀನಾ, ನೈಜೀರಿಯಾಗಳಲ್ಲಿ ಬೆಳಿತೀವಿ, ಮತ್ತೆ ಇದು ಇದನ್ನ ಫಾಕ್ಸ್ಟೈಲ್ ಮಿಲೆಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಸರ್. ಆಕ್ಚುಲಿ ನೋಡಿ ಸರ್, 100 ಗ್ರಾಮ್ ತಿಂದ್ರೆ ಅವರಿಗೆ 331 ಕಿಲೋ ಕ್ಯಾಲರಿ ಶಕ್ತಿ ಸಿಗುತ್ತೆ, 12.3 ಗ್ರಾಮ್ ಪ್ರೋಟೀನ್ ಇರ್ತದೆ, 4.3 ಗ್ರಾಮ್ ಕೊಬ್ಬಿನಂಶ ಇರ್ತದೆ, ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಲ್ಲ ಸರ್ಕರೆ ಪಿಷ್ಟ, ಅದು 60.9 ಗ್ರಾಮ್ ಇರ್ತದೆ, ಆಮೇಲೆ ನಾರಿನಂಶ 8 ಗ್ರಾಮ್ ಇರ್ತದೆ, ಖನಿಜಾಂಶ 3.3 ಗ್ರಾಮ್ ಇರ್ತದೆ, ಕಬ್ಬಿಣದ ಅಂಶ 2.8 ಅಂದ್ರೆ 2.8 ಮಿಲಿಗ್ರಾಮ್ ಇರ್ತದೆ, ಇನ್ನು ಕ್ಯಾಲ್ಸಿಯಂ 31 ಮಿಲಿಗ್ರಾಮ್ ಇರ್ತದೆ, ಮತ್ತೆ ರಂಜಕ ಬಂದ್ಬಿಟ್ಟು 291 ಮಿಲಿಗ್ರಾಮ್ ಇರ್ತದೆ, ಮತ್ತೆ ಸತು ಬಂದ್ಬಿಟ್ಟು 2.4 ಮಿಲಿಗ್ರಾಮ್ ಇರ್ತದೆ. ಹೀಗೆ ಇದು ಸಹ ಬಹಳ ಪೋಷಕಾಂಶಯುಕ್ತ ಆಹಾರ. ಸರಿ, ಹಾರಕನ್ನ ಕೊಡೋ ಮಿಲೆಟ್ಸ್ ಅಂತ ಕರೀತಾರೆ ಸರ್. ಮತ್ತೆ ಈಕೆಲ್ಲ ಸ್ವಲ್ಪ ರೋಗ ಕೀಟಗಳೆಲ್ಲ ಬಹಳ ಕಡಿಮೆ ಸರ್. ಆಕ್ಚುಲಿ ಯಾವುದೇ ಸಿರಿಧಾನ್ಯಗಳಿಗಾಗ್ಲಿ ನಾವು ಔಷಧಿಯನ್ನು ಹೊಡೋ ಅವಶ್ಯಕತೆ ಇಲ್ಲ. ಸೊ ಔಷಧಿ ಮುಕ್ತ ಆಹಾರವನ್ನು ನಾವು ಪಡಿಬಹುದು. ಪೋಷಕಾಂಶಯುಕ್ತ ಆಹಾರ ಜೊತೆಗೆ ಔಷಧಿ ಇಲ್ಲದ ಕೀಟನಾಶಕಗಳಿಲ್ಲದ ಆಹಾರವನ್ನು ಪಡಿಬಹುದು ಈ ನಾವು ಸಿರಿಧಾನ್ಯಗಳ ಮೂಲಕ. ಇದು ಸಾಮಾನ್ಯವಾಗಿ ನಾವೇನು ನೀರನ್ನು ಬಳಸ್ತೀವಿ ಅದರಲ್ಲಿ ಶೇಕಡ 25% ಆದ್ರೂ ಸಾಕು. ಭತ್ತಕ್ಕೆ ಬಳಸ್ತೀವಲ್ಲ ಅದ್ರ ಕಾಲ್ಭಾಗ ನೀರಾದ್ರೂ ಸಾಕು ಈ ಬೆಳೆ ಬೆಳೆಯೋದಕ್ಕೆ ಆಕ್ಚುಲಿ. ಆಮೇಲೆ ಈ ದನಕರುಗಳಿಗೂ ಸಹ ಬಹಳ ಉತ್ತಮವಾದ ಆಹಾರ ಅಂತಾನು ಇದನ್ನ ಹೇಳ್ತಾರೆ ಸರ್. ಆಕ್ಚುಲಿ ಇದನ್ನು ಸಾಮಾನ್ಯವಾಗಿ ಕರ್ನಾಟಕ ಸೇರಿದಂತೆ ರಾಜಸ್ಥಾನ, ಉತ್ತರ ಪ್ರದೇಶ, ತಮಿಳುನಾಡು ಮತ್ತೆ ಪಶ್ಚಿಮ ಬಂಗಾಳ, ಆಂಧ್ರ ಎಲ್ಲ ಕಡೆ ಬೆಳೀತಾರೆ ಸರ್ ಇದನ್ನ ಹಾರ್ಕನ. ನಾವು ಪೋಷಕಾಂಶಕ್ಕೆ ಬಂದ್ರೆ ಪ್ರತಿ 100 ಗ್ರಾಂ ನಾವು ಸೇವನೆ ಮಾಡಿದಾಗ ನಮಗೆ 309 kcal ನಮ್ಗೆ ಶಕ್ತಿ ಸಿಗುತ್ತೆ. ಹೌದು. ಆಮೇಲೆ 8.3 gramನಷ್ಟು ಪ್ರೋಟೀನ್ ಸಿಗುತ್ತೆ. ಆಮೇಲೆ 1.4 ಕೊಬ್ಬಿನಂಶ ಇರ್ತದೆ. ಆಮೇಲೆ ಈ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೇವೆ ಸರ್ಕಾರ ಪಿಷ್ಟ, ಅದು 65.9 gram ಇರ್ತದೆ. ನಾರಿನಾಂಶ 9 gram ಇರ್ತದೆ. ಖನಿಜಾಂಶ 2.6 ಇರ್ತದೆ. ಕಬ್ಬಿಣದ ಅಂಶ 0.5 mg ಇರ್ತದೆ. ಈ ಕ್ಯಾಲ್ಸಿಯಂ ಬಂದ್ಬಿಟ್ಟು 27 mg ಇರ್ತದೆ. ರಂಜಕ ಬಂದ್ಬಿಟ್ಟು 188 mg ಇರ್ತದೆ. ಸತು ಬಂದ್ಬಿಟ್ಟು 0.7 mg ಇರ್ತದೆ. ಇದು ಅಲ್ಲಿ ಇರ್ತಕ್ಕಂತಹ ಪೋಷಕಾಂಶ. ಇದು ಸಹ ಬಹಳ ಮುಖ್ಯವಾದಂತಹ ಸಿರಿಧಾನ್ಯ. ಕೊರಲೆ ಅದು ಕೂಡ ಒಂದು ಸಿರಿಧಾನ್ಯ. ಹೌದು ಸರ್. ಅದರಲ್ಲಿ ಏನೆಲ್ಲ ಪೋಷಕಾಂಶಗಳಿರುತ್ತೆ? ಹೌದು ಸರ್. ಈಗ ಕೊರಲೆನ ನಾವು ಬ್ರೌನ್ ಟಾಪ್ ಮಿಲೆಟ್ ಅಂತ ಹೇಳ್ತೀವಿ. ಇದು ಸಹ ನಮ್ಮಲ್ಲಿ ತುಮಕೂರು, ಚಿತ್ರದುರ್ಗ ಭಾಗದಲ್ಲಿ ಬೆಳಿತೀವಿ, ಮತ್ತೆ ಆಂಧ್ರ ಪ್ರದೇಶದಲ್ಲಿ ಈ ಅನಂತಪುರ ಭಾಗದಲ್ಲಿ ಬೆಳೀತಾರೆ, ಮತ್ತೆ ಅಲ್ಲಿ ಬಂದೇಲ್ಖಂಡ್ ಅಂತ ಇದೆಯಲ್ಲ ಅಲ್ಲೂ ಸಹ ಬೆಳೀತಾರೆ. ಈ ಸಾಮಾನ್ಯವಾಗಿ 70-80 ದಿನಗಳ ಕಾಲ ಇದು ಬಂದ್ಬಿಡ್ತದೆ. 1 ಎಕರೆಗೆ 5-6 kg ಆದ್ರೂ ಸಾಕು ನಮ್ಗೆ, 1-6 quintal 1 ಎಕರೆಗೆ ಇಳುವರಿ ಬರ್ತದೆ. ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದಕ್ಕೆ ವ್ಯವಸ್ಥೆ ಇದೆ. ಯಾರು ಹಾರ್ಕ ಬೆಳೀತಾರೆ, ಯಾರು ಕೊರಲೆ ಬೆಳೀತಾರೆ, ಯಾರು ಸಾಮೆ ಬೆಳೀತಾರೆ, ಇವ್ರಿಗೆಲ್ಲರಿಗೂ ಕ್ಲೀನ್ ಮಾಡೋದಕ್ಕೆ ಒಂದು ಮಿಷನ್ ಇದೆ, ಅಕ್ಕಿ ಮಾಡೋಕ್ಕೂ ಒಂದು ಮಿಷನ್ ಇದೆ, ಹಿಟ್ ಮಾಡೋಕ್ಕೂ ಒಂದು ಮಿಷನ್ ಇದೆ. ಖಂಡಿತವಾಗಿ ರೈತ ಬಾಂಧವರು ಯಾರು ಬೆಳೀತಾರೆ, ಇದು ಮಿಲ್ಲಿಂಗ್ ಏನು ಫೆಸಿಲಿಟಿ ಇಲ್ಲ ಅಂತ ಯೋಚನೆ ಮಾಡಿಬಿಡಿ. ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದ್ರೆ ನಾವೇ ಕ್ಲೀನ್ ಮಾಡಿ ಅಕ್ಕಿ ಮಾಡ್ಕೊಂಡು ಹಿಟ್ ಮಾಡ್ಕೊಡ್ತೀವಿ. ಬಹಳ ಕಡಿಮೆ ನಾವು ದರವನ್ನ ಇದಕ್ಕೆ ಫಿಕ್ಸ್ ಮಾಡ್ತೀವಿ. ಪ್ರತಿ ಕೆಜಿಗೆ ನಾವು 7 rupees ಮಾತ್ರ ತಗೋತೀವಿ ಅಷ್ಟೇ. ಹೌದು ಸರ್. ಹಾಗಾಗಿ ರೈತ ಬಾಂಧವರನ್ನ ಇದನ್ನ ಉಪಯೋಗಿಸಬಹುದು. ಇನ್ನು ಪೋಷಕಾಂಶಗಳನ್ನು ಹೇಳೋದಾದ್ರೆ, ಈಗ 100 gram ಸೇವನೆ ಮಾಡಿದ್ರೆ 338 kcal ಎನರ್ಜಿ ಸಿಗುತ್ತೆ, ಶಕ್ತಿ ಸಿಗುತ್ತೆ. ಆಮೇಲೆ 8.89 ಪ್ರೋಟೀನ್ ಅಂಶ ಸಿಗುತ್ತೆ. ಆಮೇಲೆ ಕೊಬ್ಬಿನಂಶ ಬಹಳ ಕಡಿಮೆ, 1.89 ಇರ್ತದೆ. ಸರ್ಕಾರ ಪಿಷ್ಟ ಕಾರ್ಬೋಹೈಡ್ರೇಟ್ 71.32 gram ಇರ್ತದೆ. ನಾರಿನಂಶ ಪ್ರತಿ 100 gramಗೆ 8.2 gram ಇರ್ತದೆ. ಖನಿಜಾಂಶ 3.9 gram ಇರ್ತದೆ. ಕಬ್ಬಿಣ 7.72 mg ಇರ್ತದೆ. ಕ್ಯಾಲ್ಸಿಯಂ 2.8 mg ಇರ್ತದೆ. ರಂಜಕ 276 mg ಇರುತ್ತೆ. ಇದು ಕೊರಲೆಯಲ್ಲಿ ಇರುವಂತಹ ಪೋಷಕಾಂಶಗಳು. ಹೌದು ಸರ್. ಸಾವೆ ಕಡೆಯದಾಗಿ, ಸರ್, ಸಾವೆಯನ್ನ ನಾವು ಆಗಲೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಸುಮಾರು 2-3 ವರ್ಷದಿಂದ ನಾವು ಪ್ರಾತ್ಯಕ್ಷಿಕೆಯನ್ನ ಮಾಡ್ತಾ ಇದೀವಿ. ಒಂದು ಅಂತಂದ್ರೆ ಸಾವೆಯನ್ನ ಬೆಳೆಯೋದಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು, ಹೊಸ ತಳಿಯನ್ನ ನಾವು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಮೂರದ ಏನು ರೈತ ಮಹಿಳಾ ಸಂಘಗಳಿದಾವೆ, ಆ ಮೂಲಕ ಒಂದು ಪ್ರಾಡಕ್ಟ್ ಆಗಿ ಮಾರಾಟ ಮಾಡಿಸ್ಬೇಕು. ಸಾವೆ ಅಕ್ಕಿಯನ್ನ ಮಾಡಿ, ಸಾವೆ ಹಿಟ್ಟನ್ನ ಮಾಡಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಬೇಕು ಅಂತ ನಾವು ಈಗಾಗಲೇ ಪ್ರಾತ್ಯಕ್ಷಿಕೆಯನ್ನು ಮಾಡ್ತಾ ಇದೀವಿ. ಇದು ನಮ್ಮ ಭಾಗದಲ್ಲಿ ಎಸ್ಪೆಷಲಿ ನಮ್ಮ ಹಾಸನ ಜಿಲ್ಲೆಗೆ ಬಂದ್ರೆ ನಮ್ಮ ಚನ್ನರಾಯಪಟ್ಟಣ, ನಮ್ಮ ಅರಸೀಕೆರೆ, ಈ ಭಾಗದಲ್ಲಿ ಬೆಳಿಬಹುದು. ಆಕ್ಚುಲಿ ಈ ಬೆಳೀತಾ ಇದ್ರೆ ಕೆಲವೆಲ್ಲ ರೈತರು ಇದು. ಹಾಗಾಗಿ ಇದು ಸಾಮಾನ್ಯವಾಗಿ 2-3 ಅಡಿ ಬೆಳೆಯುತ್ತೆ ಸರ್. ಆಕ್ಚುಲಿ ಉತ್ತಮವಾದ ದನಕ್ಕೆ ಮೇವು ಸಹ ಸಿಗುತ್ತೆ. 1 ಎಕರೆಗೆ 8-12 kg ಬಿತ್ತನೆ ಬೇಕಾಗ್ತದೆ. 5-6 quintal 1 ಎಕರೆಗೆ ಇಳುವರಿಯನ್ನ ಪಡಿಬಹುದು ಸರ್. ಆಕ್ಚುಲಿ ಇದರಲ್ಲಿರೋ ಪೋಷಕಾಂಶ ಏನಂತಂದ್ರೆ, 100 gram ತಿಂದ್ರೆ ಅವರು 341 kcal ಶಕ್ತಿ ಸಿಗುತ್ತೆ. 7.7 gram ಪ್ರೋಟೀನ್ ಸಿಗುತ್ತೆ. ಕೊಬ್ಬಿನಂಶ 4.7 gram ಇದೆ. ಆಮೇಲೆ ಸರ್ಕಾರ ಪಿಷ್ಟ 67 gram ಇದೆ. ನಾರಿನಂಶ 7.6 gram ಇದೆ. ಖನಿಜಾಂಶ 1.5 gram ಇದೆ. ಕಬ್ಬಿಣದಾಂಶ 9.3 gram ಇದೆ. ಕ್ಯಾಲ್ಸಿಯಂ 17 mg ಇದೆ. ಮತ್ತೆ ರಂಜಕ 220 mg ಇದೆ. ಸತು 3.7 gram ಇದೆ. ಒಟ್ಟಾರೆ ಹೇಳಬೇಕು ಅಂತಂದ್ರೆ, ನಮ್ದು ಏನು ನಮ್ಮ ಈ ಸಿರಿಧಾನ್ಯಗಳಿದ್ದಾವೆ ಅವು ಪೋಷಕಾಂಶಗಳ ಆಗರ. ನಮ್ಮ ಜನರು ಗೋಧಿ ಹಿಟ್ಟಿಗೆ ಬದಲಾಗಿ ಈ ಹಿಟ್ಟುಗಳನ್ನ ಬಳಸಬಹುದು. ರಾಗಿ ಆಗ್ಲಿ, ಜವಾರ್ ಆಗ್ಲಿ, ಸಾಮೆಯಲ್ಲಾಗ್ಲಿ ನಾವು ಬಳಸ್ಕೋಬಹುದು. ಖಂಡಿತವಾಗ್ಲೂ ಇದು ಆಹಾರ ಸುಧಾರಣೆ ಮಾಡ್ಲಿಕ್ಕೆ, ಆರೋಗ್ಯವಾಗಿರ್ಲಿಕ್ಕೆ ಸಹಾಯ ಮಾಡುತ್ತೆ ಇದು. ಇದಿಷ್ಟು ಈ ನಮ್ಮ ಸಿರಿಧಾನ್ಯಗಳ ಪರಿಚಯ, ಮತ್ತೆ ಅವುಗಳಲ್ಲಿ ಇರತಕ್ಕಂತಹ ಪೋಷಕಾಂಶಗಳು ಯಾವ್ಯಾವ್ದು ಅನ್ನುವಂತಹ ಪರಿಚಯವನ್ನ ಮಾಡಿಕೊಟ್ರಿ. ಇಷ್ಟೆಲ್ಲ ಪೋಷಕಾಂಶಗಳ ಆಗರವಾಗಿರ್ತಕ್ಕಂತಹ ಸಿರಿಧಾನ್ಯಗಳ ಬಳಕೆಯನ್ನ ಹೆಚ್ಚೆಚ್ಚು ಮಾಡಬೇಕು. ಆ ಮೂಲಕ ಅವರು ತಮ್ಮ ಆರೋಗ್ಯವನ್ನ ವೃದ್ಧಿ ಮಾಡಿಕೊಳ್ಳಬೇಕು ಅನ್ನುವಂಥದ್ದು. ಒಳ್ಳೆಯದು ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಸಿರಿಧಾನ್ಯಗಳ ಪರಿಚಯ ಹಾಗೂ ಅವುಗಳಲ್ಲಿರ್ತಕ್ಕಂತಹ ಪೋಷಕಾಂಶಗಳ ಪರಿಚಯವನ್ನು ಕೂಡ ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ

ಹೋಗಿದವರ ಎದೆಯು ನಡುಗಬೇಕ ನನ್ನ ಗಂಡ ಇಂಥವನಿರ್ಬೇಕ ಎಂಥವನಿರ್ಬೇಕ ಯವ್ವ ಎಂಥವನಿರ್ಬೇಕ ನಾನು ಮೆಚ್ಚಿ ಮದುವೆಯಾಗುವ ಗಂಡ ಎಂಥವನಿರ್ಬೇಕ ಯವ್ವ ಎಂಥವನಿರ್ಬೇಕ ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಇದು ಆಕಾಶವಾಣಿ ಹಾಸನ ಎಫ್ಎಂ. ಈಗ ಚಿತ್ರಗೀತೆಗಳು ಪ್ರಾರಂಭಕ್ಕೆ. ಹೊಸ ಬೆಳಕು ಚಿತ್ರದ ಗೀತೆಯನ್ನು ಪ್ರಸಾರಿಸುತ್ತಿದ್ದೇವೆ. ಕೇಳಿಬರುವ ಯುಗಳಸ್ವರಗಳು ಡಾ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರುಗಳವು. ಈ ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್, ರಾಗ ಸಂಯೋಜನೆ ಮಾಡಿದ್ದಾರೆ ಎಂ ರಂಗರಾವ್. ಪ್ರೇಮದ ಹೂವ ನಾ ಮರವೆನೆ ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ಲು ಬಾಳಲ್ಲಿ ಕತ್ತಲೆ ತುಂಬಿ ನೀ ಓಡದೆ ಆತ್ಮೀಯ ಕೇಳುಗರೆ, ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ದಿನಾಂಕ 6/2/2023 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗುವ ವಿಷಯ ಇಂಗ್ಲಿಷ್ ಭಾಷೆ. ಭಾಗವಹಿಸುವ ವಿಷಯ ತಜ್ಞರು ಖಲೀಲುಲ್ಲಾ ಖಾನ್, ಉಪನ್ಯಾಸಕರು ವಾಣಿ ವಿಲಾಸ ಕಾಲೇಜು ಹಾಸನ. ತಪ್ಪದೇ ಕೇಳಿ, ನಾಳೆ ಸೋಮವಾರ ಬೆಳಗ್ಗೆ 11 ಗಂಟೆಗೆ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಷಯ ಇಂಗ್ಲಿಷ್ ಭಾಷೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ತಾವರೆಕೆರೆ ಚಿತ್ರದ ಗೀತೆ. ಈ ಗೀತೆಯ ಸಾಹಿತ್ಯ ಮಹೇಂದರ್ ಅವರದು, ಸ್ವರಕಲ್ಪನೆ ಮಾಡಿದ್ದಾರೆ ಎಂ ರಂಗರಾವ್. ಸರಿದು ಸ್ವರ್ಗದ